ಅದಕ್ಕೆ ನಾವು ಮ್ಯಾಂಗೋದಾಗ ಮಾವಿನ ಹಣ್ಣಿನಲ್ಲಿ ಅದನ್ನ ಮಿಥಾಲ್ ಯೂಸ್ನಲ್ಲಿ ಲೂರ್ ಅಂತ ನಾವು ಒಂದ್ ಎಕರೆಗೆ 4-5 ಯೂಸ್ ಮಾಡೋದಾದ್ರೆ ಅವೇ ಹುಳುಗಳು ಬಂದು ಬಿದ್ದು ಸತ್ತು ಹೋಗ್ತಾವ. ಅಲ್ಲಿ ಏನಾಗ್ತದೆ ಅಂದ್ರೆ ಗಂಡು ನೊಣ ಏನಾಗ್ತದೆ ಹೆಣ್ಣದ ಅಂತ ತಿಳ್ಕೊಂಡು ಬರ್ತದ, ಬಂದ ಅದು ಮೋಹಕ ಬಲೆ ಒಳಗೆ ಬಿದ್ದು ಸತ್ತು ಹೋಗ್ತದ. ಅದರಿಂದ ಏನಾಗ್ತದ, ಮುಂದೆ ಕೂಡದ ಚಾನ್ಸ್ ಹೋಗ್ಬಿಡ್ತದ. ಅದರಿಂದ ಮೊಟ್ಟೆ ಇಡಕ್ ಆಗಲ್ಲ, ಹಂಗಾಗಿ ಅದ್ರದ್ದು ಸಂಖ್ಯೆ ಏನಾಗ್ತದೆ ಮುಂದೆ ಪಾಪ್ಯುಲೇಷನ್ ಆಗೋದಿಲ್ಲ. ಈ ನೊಣದಿಂದ ಈ ನಾವು ಸೇವ್ ಮಾಡಬಹುದು, ಅದನ್ನು ಉಳಿಸಬಹುದು. ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಯಾಕಂದ್ರೆ ಇಲ್ಲಿ ನಾವು ಪೆಸ್ಟಿಸೈಡ್ ಏನು ಸ್ಪ್ರೇ ಮಾಡಲ್ಲ. ಅದು ಅಲ್ಲದೇನೆ ಮತ್ತೆ ನಮ್ಗೆ ಬೇಕಾಗಿರುವಂತ ರೈತನ ಮಿತ್ರ ಕೀಟಗಳು ಇರ್ತಾವ ಎನ್ವೈರನ್ಮೆಂಟ್ ದಾಗ, ಅವು ಸಾಯಂಗಿಲ್ಲ ಯಾಕಂದ್ರೆ ಇಲ್ಲಿ ಸ್ಪ್ರೇನು ಮಾಡೋದಿಲ್ಲ. ಅದ್ರ ಜೊತೆ ಜೊತೆನೆ ಮತ್ತೆ ಹನಿ ಜೇನುಣಗಳು ಇರ್ತಾವ, ಅವಕ್ಕೂ ಚಾನ್ಸ್ ಇರಲಿಲ್ಲ ಯಾಕಂದ್ರೆ ನಾವು ಸ್ಪ್ರೇನು ಮಾಡೋದಿಲ್ಲ. ಅದು ಅಲ್ಲದೇನೆ ಮತ್ತೆ ಟಾಕ್ಸಿಕ್ ರೆಸಿಡ್ಯೂ ಏನಂತಾರೆ ಈ ಪೆಸ್ಟಿಸೈಡ್ದು, ಅದ್ರ ಅವಶೇಷಗಳು ನಮ್ಮ ಬಾಡಿಯಲ್ಲಿ ಹೋಗಲ್ಲ ಯಾಕಂದ್ರೆ ನಾವು ಸ್ಪ್ರೇನು ಮಾಡಲ್ಲ. ಅವೆಲ್ಲ ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ಹೋಗ್ಬಿಟ್ಟು ನಮ್ದು ಬೇರೆ ಬೇರೆ ಅಂಗಾಂಗಗಳು ವೈಫಲ್ಯ ಆಗ್ತಾ ಇದೆ ನೋಡ್ತಾ ಇದೀವಿ ನಾವು. ಈಗ 20-30 ವರ್ಷದಿಂದ ಜನ ಬಹಳ ಸಾಯ್ತಾ ಇದ್ರು, ಅವ್ರ ವಯಸ್ಸು 90-80 ಇರ್ತಿತ್ತು, ಇವಾಗ ನೋಡಿದ್ರೆ 50-60 ಆಗ್ತಾ ಇಲ್ಲ. ಮತ್ತೆ ಅವಾಗ ಹಾಸ್ಪಿಟಲ್ ಕಮ್ಮಿ ಇದ್ದು, ಇವಾಗ ನೋಡಿದ್ರೆ ಹಾಸ್ಪಿಟಲ್ ಬಹಳ ಆಗ್ಯಾವ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಾ ಇದ್ದಾರೆ. ಫುಡ್ ಅಂದ್ರೆ ಬಹಳ ಇಂಪಾರ್ಟೆಂಟ್, ಅದು ನಾವು ತೊಗ್ತಾ ಇರೋ ಫುಡ್ಡೇ ನಮ್ಗೆ ಮೆಡಿಸಿನ್. ಇಲ್ಲ ಅಂದ್ರೆ ಏನಾಗ್ತದೆ, ಹಿಂಗ ನಮ್ಮ ಮನ್ಸು ಬಂದಂಗೆ ನಾವು ತಗೊಂಡ್ರೆ ಫುಡ್ ಈ ತರ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ದು, ಮುಂದೊಂದ್ ದಿವಸ ಏನಾಗ್ತದೆ, ನಾವು ಮೆಡಿಸಿನ್ ಅನ್ನ ಫುಡ್ ಇದ್ದಂಗೆ ತಗೋಬೇಕಾಗ್ತದೆ. ಹಂಗಾಗಿ ನಾವು ಇದೆಲ್ಲ ವಿಚಾರ ಮಾಡ್ಬೇಕಾಗ್ತದ. ಅದ್ರ ಜೊತೆ ಜೊತೆನೆ ನಾವು ತರಕಾರಿಯಲ್ಲಿ ಸ್ಪೆಷಲಿ ಕಲ್ಲಂಗಡಿ ಮತ್ತು ಕುಂಬಳಕಾಯಿ ಹೀರಿಕಾಯಿ ಅದಕ್ಕೆ ನಾವು ಕ್ಯೂರ್ ಲ್ಯೂರ್ ಅನ್ನೋ ಒಂದು ಮೋಹಕ ಬಲೆ ಯೂಸ್ ಮಾಡ್ಬೋದು. ಮತ್ತೆ ತೆಂಗಿನ ಗಿಡಕ್ಕ ಫೆರಮನ್ ಲ್ಯೂರ್ ಯೂಸ್ ಮಾಡ್ಬೋದು. ಅದೇನಾಗ್ತದೆ, ಒಂದು ಬಕೆಟ್ ತರ ಇರ್ತದದು, ಅದು ಯಾಕಂದ್ರೆ ಅದು ಹುಳನೇ ಅಷ್ಟೊಂದು ದೊಡ್ಡದಾಗಿರ್ತದೆ. ಅದಕ್ಕೆ ಬಕೆಟ್ ತರ ಇರೋಂಥ ದೊಡ್ಡದು ನಾವು ಇಡಬೇಕಾಗ್ತದೆ ಬಲೆ. ಅದು ಒಂದ್ಸಲ ಹಾಕಿದ್ರೆ 6 ತಿಂಗಳವರೆಗೆ ನಡೀತದೆ. ಮತ್ತೆ ಇನ್ನೊಂದು ಬದನೆಕಾಯಿಯಲ್ಲಿ ಕಾಂಡ ಮತ್ತು ಹಣ್ಣು ಬೊರ್ರಿಗೆ ಲುಸಿಲೂರ್ ಅಂತ ಹಾಕ್ತಾರೆ. ಅದು ಯಾಕಂದ್ರೆ ಬಹಳ ಪ್ರಾಬ್ಲಮೆಟಿಕ್, ಅದು ಹೈಲಿ ವಿನಾಶಕಾರಿ ಹುಳ ಇದು. ಹಂಗಾಗಿ ಅದನ್ನೇ ಈಸಿ ಅದೇ ಬಂದು ಸತ್ತೋಗ್ತದೆ ಇದು. ಅದು ಇವೆಲ್ಲ 5-6 ಬೇರೆ ಬೇರೆ ನಮ್ಮದ ಬೇರೆ ಬೇರೆ ತರಹದ ಮೋಹಕ ಬಲೆಗಳಿದ್ದಾವೆ. ಇವನ್ನ ನಾವು ಅಟ್ಲೀಸ್ಟ್ 4-5 ಒಂದ್ ಎಕರೆಗೆ ನಾವು ಕಟ್ಟಬೇಕಾಗ್ತದೆ. ಇವು 2-3 ತಿಂಗಳವರೆಗೆ ಒಂದ್ಸಲ ಕಟ್ಟಿದ್ರೆ ಅವನ್ನೇ ನಾವು ಮೇಂಟೈನ್ ಮಾಡಬಹುದು, ಉಪಯೋಗ ಮಾಡಬಹುದು. 2-3 ತಿಂಗಳವರೆಗೆ ಒಂದು ಹಾಕಿದ್ರೆ ಸಾಕು. ಅಂದ್ರೆ ಈ ಮೋಹಕ ಬಲೆಗಳನ್ನ ಉಪಯೋಗ ಮಾಡೋದ್ರಿಂದ ನಾವು ಯಾವುದೇ ರಾಸಾಯನಿಕವನ್ನ ನಾವು ಸ್ಪ್ರೇ ಮಾಡೋದಕ್ಕೆ ಆಗುದಿಲ್ಲ, ಅಂದ್ರೆ ಅದರಿಂದ ನಾವು ಮುಕ್ತ ಆಗ್ತೀವಿ. ರಾಸಾಯನಿಕಗಳನ್ನ ನಾವು ಬಳಸೋದಿಲ್ಲ. ಏನು ಮೋಹಕ ಬಲೆ ಒಳಗೆ ರಾಸಾಯನಿಕಗಳು ಇರ್ತಾವ ಅವುಗಳಿಗೆ ಕೀಟಗಳು ಬಲಿಯಾಗ್ತಾವ, ಮತ್ತೆ ಮುಂದೆ ಅವುಗಳ ಸಂತತಿ ಮುಂದುವರಿಯುವುದಿಲ್ಲ ಅನ್ನುವಂತ ಮಾತು. ಈಗ ಕಾಯಿಪಲ್ಯ ಒಳಗೆ ಸಾಕಷ್ಟು ಹೇಳದ್ರಿ, ಯಾವುದು ಕ್ಯೂರ್ ಲ್ಯೂರ್ ಅನ್ನುವಂಥದ್ದು ಕಲ್ಲಂಗಡಿ ಒಳಗೆ, ಕುಂಬಳಕಾಯಿ ಒಳಗೆ, ಹೀರೆಕಾಯಿ ಒಳಗೆ ಉಪಯೋಗ ಮಾಡ್ಕೊಳ್ಬಹುದು. ಅದರ ನಂತರ ಈ ತೆಂಗಿನಲ್ಲಿ ಸಹಿತ ಏನಾದರೂ ಮಾಡಬಹುದಾ ಹೆಂಗ ಅಂತೀರಿ ಡಾಕ್ಟ್ರೆ? ರಿನಲ್ ಲ್ಯೂರ್ ಅಂತಿದೆ, ಯಾಕಂದ್ರೆ ಟೆಂಗಿ ಅದು ಇರೋದೇ ಟೆಂಗ್ ಹೈಟ್ ಆಗಿರ್ತದೆ, ಅದಕ್ಕೆ ನಾವು ಸ್ಪ್ರೇ ಮಾಡೋಕ್ಕೆ ಆಗಲ್ಲ. ಇದು ನಾವು ಕಟ್ಟಿದ್ರಿಂದ ನಿಯರ್ ಗಿಡಕ್ಕೆ ಒಂದು 5-4 ಫೀಟ್ ಹೈಟ್ಗೆ ನಿಯರ್ ಬೈ ಯಾವುದೋ ಒಂದು ಕಟ್ಟಿದ್ರೆ ಅವ ಮ್ಯಾಲಿನ ಒಳಗೆ ಬಂದ್ ಬೀಳ್ತಾವ. ನಾವು ಸ್ಪ್ರೇ ಮಾಡಕ್ ಮ್ಯಾಕ್ ಹೋಗೋದು ಬೇಕಾಗಿಲ್ಲ, ಅವ ಬೀಳ್ತಾವ. ಮತ್ತೆ ಒಂದ್ ಕಟ್ಟಿದ್ರೆ ಸಾಕು, ಅಟ್ ಲೀಸ್ಟ್ ಒಂದು 6 ತಿಂಗಳವರೆಗೆ ಅದು ಒಂದ್ ಬಾಕ್ಸ್ ಕಟ್ಟಿದ್ನ ನಾವು ಅದರ ಪ್ರಯೋಜನ ಪಡಿಬಹುದು ಸರ್. ಅದ್ರ ತೆಂಗಿನೊಳಗೂ ಸಹಿತ ಬಹಳಷ್ಟು ಉಪಯೋಗ ಆಗ್ತಾವ. ಈ ರಿನೋಸರಸ್ ಬಿಟ್ಲ್ ಅಂತ ಹೇಳಿ ಏನ್ ಬರ್ತದ ದುಂಬಿ, ಅದಕ್ಕ ನಾವು ಈ ಮೋಹಕ ಬಲೆಯನ್ನ ಹಾಕ್ಬಹುದು. ರಿನೋ ಲ್ಯೂರ್ ಅಂತ ಹೇಳಿ ಇದನ್ನ ಕರೀತಾರ, ಇದನ್ನ ಗಮನಿಸಬೇಕು. ಹಿಂಗ ಸಾಕಷ್ಟು ಬೆಳೆಗಳಲ್ಲಿ ಈ ಮೋಹಕ ಬಲೆಗಳನ್ನ ಹಾಕಬಹುದು ಅಂತೀರಿ ಡಾಕ್ಟ್ರೆ? ಎಸ್ ಸರ್. ಈಗ ನೋಡ್ರಿ ಸರ್, ನಾವು ಲಿಸಿಲ್ಯೂರ್ ಅನ್ನೋದು ಬದನೆಕಾಯಿ ಕಾಂಡ ಮತ್ತು ಹಣ್ಣು ಬೋರ್ಗೆ ಹಾಕ್ಬಹುದು, ತರಕಾರಿಯಲ್ಲಿ ಹಾಕ್ಬಹುದು ನಾವು. ಈವನ್ ಕಲ್ಲಂಗಡಿ, ಕುಂಬಳಕಾಯಿ, ಹೀರೆಕಾಯಿ ಈ ಇವಕ್ಕೆಲ್ಲ ಆಗ್ತದ, ಅದು ಬಂದು ಮೊಟ್ಟೆ ಇಡ್ತದೆ. ಒಂದು 50 ಮೊಟ್ಟೆ ಇಡ್ತದೆ. ಇಡಬೇಕಾದಾಗ ಅದ್ರದ್ದು ಸೂಜಿಯಿಂದ ಚುಚ್ಚಿ ಅದು ಮೊಟ್ಟೆ ಇಡ್ತದೆ. ಆ ಟೈಮಲ್ಲಿ ಏನಾಗ್ತದೆ, ಆ ಪಾರ್ಟ್ ಬೆಂಡ್ ಆಗ್ಬಿಡ್ತದೆ, ಬೆಂಡ್ ಆಗಿ ಮುಂದೆ ಬೆಳೆಯೋದಿಲ್ಲ, ಅದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಕಳ್ಕೋತದೆ. ಹಾಗಾಗಿ ಅದನ್ನ ನಾವು ಉಳಿಸ್ಕೋಬೇಕಂತಂದ್ರೆ ಇವನ್ ನಾವು ಕಟ್ಟಿದ್ರೆ ಸಾಕು, ಆ ಹುಳಗಳು ಬಂದು ಬಿದ್ದು ಸತ್ತು ಹೋಗ್ತಾವೆ. ಬಹಳ ಇದು ನಮ್ಗೆ ಸರಳವಾದ ಒಂದು ವಿಧಾನ, ಮತ್ತೆ ಇದು ಒಂದು ನಾವೆಲ್ ಟೆಕ್ನಾಲಜಿ ಅಂತ ನಾವು ಹೇಳ್ಬೋದು. ಈಗ ಡಾಕ್ಟ್ರೆ, ಒಂದು ಸಲ ನೀವು ಲ್ಯೂರನ್ನ ಹಾಕಿ ಮೋಹಕ ಬಲೆಗಳನ್ನ ಕಟ್ಟತೀರಿ ಅಂತ ಹೇಳಿ ತಿಳ್ಕೊಳ್ಳೋಣ. ಇವತ್ತು ನೀವು ಮೋಹಕ ಬಲೆ ನೀವು ಕಟ್ಟದ್ರಿ, ಎಷ್ಟು ದಿವಸಕ್ಕೆ ಅದನ್ನ ಬದಲಾವಣೆ ಮಾಡ್ಬೇಕಾಗ್ತದೆ? ಅದು 1 ತಿಂಗಳಿಗೆ ಒಂದ್ಸಲ ಮಾಡಬಹುದು ಸರ್. 1 ತಿಂಗಳು ವರ್ಕ್ ಆಗ್ತದೆ ಅದು. ಇವನ್ ಈ ಮ್ಯಾಂಗೋದಾಗ ಬಂದಾವ ರಿಸರ್ಚ್ ಮಾಡ್ತಾ ಇದಾರೆ ನಮ್ಮ ಯೂನಿವರ್ಸಿಟಿಲೆಲ್ಲ, ಅವು 6 ತಿಂಗಳು ಮಾವಿನ ಹಣ್ಣಿನಲ್ಲಿ ಬರುವ ಒಂದು ಹಣ್ಣಿನ ನೊಣ ಅದು 6 ತಿಂಗಳವರೆಗೆ ಬರುವಂತದ್ದಿದೆ. ಬಟ್ ಈ ತರಕಾರಿಯಲ್ಲಿ ಬರುವಂತವು ಅವು 1 ತಿಂಗಳಿಗೆ ವರ್ಕ್ ಆಗ್ತವೆ. ಒಂದು ತಿಂಗಳವರೆಗೆ ನಾವು ಯೂಸ್ ಮಾಡುವ, ಒಂದು ಹಾಕ್ಬಿಟ್ಟು ಸಾಕು, ಒಂದು ತಿಂಗಳವರೆಗೆ ಸಾಕು. ಅಂದ್ರೆ ತಾವು ಹೇಳೋ ಪ್ರಕಾರ ಈಗ ಎಲ್ಲಾ ಹಣ್ಣಿನ ಬೆಳೆಗಳಲ್ಲಿ, ಎಲ್ಲಾ ತರಕಾರಿಗಳಲ್ಲಿ ಏನೇನು ನಾವು ಬೆಳೆಗಳನ್ನು ಬೆಳೀತಾ ಇದ್ದೀವಿ ಅಲ್ಲಿ ಮೋಹಕ ಬಲೆಗಳನ್ನು ಉಪಯೋಗ ಮಾಡಬಹುದು ಅಂತೀರಾ? ಹೆಂಗ? ಅವು ಎಲ್ಲ ಯಾವ್ಯಾವುದೇ ಬೆಳೆ ಬೆಳೆದಾಗ ಅಲ್ಲಿ ಹಣ್ಣಿನ ನೊಣ ಬಂದಾಗ ಅದಕ್ಕೆ ನಾವು ಕಂಟ್ರೋಲ್ ಮಾಡಕ್ ಇದು ಯಾವುದೇ ಬೆಳೆ ಇರಲಿ ಅಲ್ಲಿನ ಹಣ್ಣಿನ ನೊಣ ಇತ್ತು ಅಂದ್ರೆ ಇದ್ರೆ ಸಾಕು, ಇದನ್ನ ನಾವು ಯೂಸ್ ಮಾಡಬಹುದು. ಮಾಡೋದ್ರಿಂದ ನಾವು ಒಳ್ಳೆ ಈಲ್ಡ್ ತಕೋಬಹುದು. ಯಾಕಂದ್ರೆ ಇದು ಪಾಪ್ಯುಲೇಷನ್ ಒಂದೇ ಸಲ 50 ಮೊಟ್ಟೆ ಇಡ್ತದೆ, 50 ಮೊಟ್ಟೆಯಿಂದ ಅದ್ರ ಮುಂದಿನ ಜನರೇಷನ್ ಬಹಳ ಜಾಸ್ತಿ ಆಗ್ತದೆ. ಹಂಗಾಗಿ ನಮ್ಮ ಬೆಳೆ ಇಳುವರಿನ ಕುಂಠಿತ ಆಗ್ತದೆ. ಎಸ್ಪೆಷಲಿ ಈಗ ರಿಜ್ ಗಾರ್ಡ್ ನಾವು ಹೀರಿಕಾಯಿ ನೋಡಿದಾಗ ಅದು ವರ್ಷಲ್ಲ ಯಾವುದೇ ತಿಂಗಳಲ್ಲಿ ನಾವು ನೋಡಿದಾಗ ಅದ್ರ ರೇಟ್ ಕಮ್ಮಿ ಆಗಲ್ಲ, ಮಿನಿಮಮ್ ಒಂದು ಸ್ಟೇಬಲ್ ಆಗಿರ್ತದೆ ರೇಟ್. ಎಲ್ಲ ಬೇರೆ ಬೆಳೆಗಳೆಲ್ಲ ಕಮ್ಮಿ ಆಗ್ಬೋದು, 20 ರೂಪಾಯಿ ಕೆಜಿನೂ ಬರ್ಬೋದು. ಬಟ್ ಹೀರಿಕಾಯಿ ನೋಡಿದಾಗ ಅದು 60 ರೂಪಾಯಿಗಿಂತ ಕಮ್ಮಿ ಇರೋದಿಲ್ಲ. ಇದು ನಮ್ಮ ರೈತರಿಗೆ ಒಳ್ಳೆಯ ಒಂದು ಆರ್ಥಿಕ ಸದೃಢತೆಯನ್ನು ಕೊಡ್ತದೆ ಸರ್. ಡಾಕ್ಟ್ರೆ, ಈಗ ರಾಸಾಯನಿಕಗಳನ್ನ ಬಳಸೋದ್ರಿಂದ ಸಾಕಷ್ಟು ಖರ್ಚು ನಮ್ಮ ರೈತರು ಮಾಡ್ತಾ ಇದ್ದಾರೆ. ಅದು ರಾಸಾಯನಿಕದ ಮೇಲೆ ಆಗುವಂತಹ ಖರ್ಚು, ಆಮೇಲೆ ಮೋಹಕ ಬಲೆಗಳ ಮೇಲೆ ಏನವರು ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಕಡಿಮೆ ಖರ್ಚಾಗ್ತದೆ ಅಂತೀರಿ? ಮೋಹಕ ಬಲೆಗಳ ಮೇಲೆ ಆಗುವಂತಹ ಖರ್ಚೇನು ರಾಸಾಯನಿಕಗಳಿಗೆ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ? ಮೋಹಕ ಬಲೆ ಏನಿಲ್ಲ, ಅದು 50 ರೂಪಾಯಿಗೆ ಒಂದು ಸಿಗ್ತದೆ. ಅದು ಒಂದು ತಿಂಗಳವರೆಗೆ ನಡೀತದೆ. ಇದು ನಾವು ಒಂದು ರಿಸರ್ಚ್ ಮಾಡಿದ ಒಂದು ರಿಸಲ್ಟ್ ಪ್ರಕಾರ 50-60% ನಾವು ಪೆಸ್ಟಿಸೈಡ್ ಏನು ಕೀಟನಾಶಕ ಯೂಸ್ ಮಾಡ್ತೀವಿ ಅದನ್ನ ನಾವು ಕಮ್ಮಿ ಮಾಡಬಹುದು. ನೇಚರ್ ಮೇಲೂ ನಮಗೆ ಅದು ಸೇಫ್ ಆಗ್ತದೆ, ಸುರಕ್ಷಿತವಾಗಿರ್ತದೆ, ಮತ್ತೆ ನಮಗೂ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಅಂತ ಕಲ್ಕತ್ತಾವ್ರ ಅವರ ಒಂದು ರಿಸರ್ಚ್ ಪ್ರಕಾರ 50-60% ನಮಗೆ ಪೆಸ್ಟಿಸೈಡ್ ಸ್ಪ್ರೇನ ನಾವು ಕಮ್ಮಿ ಮಾಡಬಹುದು. ಇದು ಸಿಂಪಲ್. ನಾವು ಎಲ್ಲವು ಆಕ್ಚುಲಿ ನಮ್ಗೆ ಯಾರಿಗೂ ಟೈಮ್ ಇಲ್ಲ ಇಂದಿನ ದಿನದಾಗ. ಏನಾಗ್ತದೆ, ಜನಗಳೆಲ್ಲ ಆರಾಮಾಗಿರ್ಬೇಕಂತಾರ, ಎಟಿಎಂ ದಾಗ ಹೋದ್ರೆ ದುಡ್ಡು ಬರ್ಬೇಕು, ಅಷ್ಟಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ. ಇದು ಏನಾಗ್ತದೆ, ಫಿರ್ಮನ್ ಟ್ರ್ಯಾಪ್ ಹೋಗಿ ಒಂದ್ ಕಡೆ ಕಟ್ಟಿದ್ರೆ ಸಾಕು, ತಾನೇ ಹುಳಗಳು ಬಂದು ಬೀಳ್ತಾವ, ಅದನ್ನ ತಗೊಂಡು ಅವ್ ಸತ್ತೆ ಹೋಗ್ತಾ ಹೋಗ್ತಾವ, ಕಿಲ್ ಮಾಡೋದು ಬೇಕಾಗಿಲ್ಲ. ಇದು ಒಂದು ಒಳ್ಳೆ ತಂತ್ರಜ್ಞಾನ ಅಂತ ಹೇಳಬಹುದು. 50-60% ನಾವು ಪೆಸ್ಟಿಸೈಡ್ ಕಮ್ಮಿ ಮಾಡೋದು, ಅದಕ್ಕೆ ಹಾಕಿರುವಂತ ದುಡ್ಡು, ಟೈಮು, ಮತ್ತೆ ಲೇಬರ್ ಚಾರ್ಜ್ ಎಲ್ಲ ಉಳಿಸ್ತದ. ನಾವು ಒಬ್ರು ಹೋಗಿ ಅಲ್ಲೊಂದ್ ಅಲ್ಲೊಂದು 4 ಕಟ್ಟಬಹುದು, 1 ಎಕರೆಗೆ 4 ಬಹಳ ಆದ್ರೆ ಒಂದ್ 10 ನಿಮಿಷ ಟೈಮ್ ಸರ್. ಈ ಕೆಲಸವನ್ನು ಯಾರಾದರೂ ಮಾಡಬಹುದು, ಇದು ಇದೇನು ಕಲಿಬೇಕಾಗಿಲ್ಲ, ಏನಿಲ್ಲ, ಇದನ್ನು ಯಾರಾದರೂ ಸರಳವಾಗಿ ಮಾಡುವಂತಹ ಒಂದು ಕೆಲಸವನ್ನು ತಾವು ಹೇಳಿದ್ರಿ. ಈಗ ಮೋಹಕ ಬಲೆ ಕಟ್ಟಿದ ನಂತರ ಅದರ ಈ ಸಾಕು, ಇದ್ರದ್ದು ಆಯುಸ್ಸು ಮುಗೀತು, ಇದನ್ನು ನಾವು ವಿಲೇವಾರಿ ಮಾಡಬೇಕು ಅಂತಂದಾಗ ಹೆಂಗ್ ಮಾಡ್ಬೇಕಂತೀರಿ? ಅದು ವಿಲೇಮಾರಿ ಅಂತ ಅನ್ನೋದು ಏನಿಲ್ಲ, ಅವು ಸತ್ತೆ ಹೋಗ್ತಾವ ಹುಳುಗಳು. ಇಟ್ಸ್ ವೆರಿ ಸಿಂಪಲ್. ಅದು ಲೂರ್ ಅಂತ ಬಾಕ್ಸ್ ಸಿಗ್ತಾವ ಮಾರ್ಕೆಟ್ ಅಲ್ಲಿ, ಫ್ಲೈವುಡ್ದು 5 cm x 5 cm ಚಿಕ್ಕದಾಗೇ ಇರ್ತಾವ ಅವು. ಅವು ತಂದು ನಾವು ಅದೇನು ದೊಡ್ಡ ಟೆಕ್ನಾಲಜಿ ಏನಲ್ಲ, ನಾವು ಬಾಟ್ಲ್ ಮನೆಗೆ ಅಲ್ಲಿ ಇಲ್ಲಿ ಬಿದ್ದಿರ್ತಾವ ನೀರು ಕುಡಿಯೋದು, ಆ ಬಾಟ್ಲಿಗೆ ಮ್ಯಾಲ್ಪರ್ಸಿ ಅದು ನೆಕ್ ರೀಜನ್ ಅಲ್ಲಿ 4 ಸೈಡ್ಗೆ ಹೋಲ್ ಹಾಕಿ ಒಂದ್ ಕಡೆ ಗಿಡಕ್ಕೆ ಕಟ್ಟಿದ್ರೆ ಸಾಕು ಅಷ್ಟೇ. ಬಹಳ ಕಮ್ಮಿ, ಇಟ್ಸ್ ವೆರಿ ಸಿಂಪಲ್ ಲೇಮನ್, ಹಾ, ಸರಳವಾಗಿರೋದು. ಅದಕ್ಕೆ ವಿಲೇಮಾರಿ ಅಂದ್ರೆ ನಾವು ಬಾಟ್ಲ್ ತೆಗೆದು ಒಂದ್ ಕಡೆ ಇಟ್ಟರೆ ಸಾಕು, ಅಥವಾ ಅದು ಹೋದ್ರು ಪರವಾಗಿಲ್ಲ, ಬಾಟ್ಲ್ ಅಲ್ಲಿ ಇಲ್ಲಿ ಬಿದ್ದೇ ಇರ್ತಾವ, ತರಬಹುದು. ಈಸಿ ಇದು. ದುಕಾನ್ ಸಿಟಿಗೆ ಹೋಗಿ ಅಂಗಡಿ ಹೋಗಿ ನಾವು ಪೆಸ್ಟಿಸೈಡ್ ಖರೀದಿ ಮಾಡೋದು ಬೇಕಾಗಿಲ್ಲ, ಅಷ್ಟು ದುಡ್ಡು ಹಾಕೋದು ಬೇಕಾಗಿಲ್ಲ. 50 ರೂಪಾಯಿಗೆ ಒಂದು ಫೋನ್ ಮಾಡಿದ್ರೆ ಅವ್ರು ನಮ್ಮ ಮನೆಗೆ ಅವು ಫೆರಮನ್ ಟ್ರಾಪ್ಸ್ ಲ್ಯೂರ್ಸ್ ಅಂತ ಏನಂತಾರ, ಅವು ನಮ್ಮ ಮನೆಗೆ ಕಳ್ಸಿಕೊಡ್ತಾರೆ. ಅವೇನು ಬಹಳ ಕಾಸ್ಟ್ಲಿ ಏನಿಲ್ಲ, 50 ರೂಪಾಯಿಗೆ ಒಂದು ಕಳಿಸ್ತಾರೆ. 1 ಎಕರೆಗೆ ಬಹಳ ಆದ್ರೆ 200 ರೂಪಾಯಿ ಖರ್ಚು ಬರ್ತದೆ ಅಷ್ಟೇ. ನಾವು ಪೆಸ್ಟಿಸೈಡ್ ಖರೀದಿ ಮಾಡಕ್ ಹೋದ್ರೆ 1,000 ಬೇಕು, 2,000 ಬೇಕು. ಈಗ ಬಹಳ ಕಾಸ್ಟ್ಲಿ ಆಗಿದೆ, ಹೊಸ ಹೊಸ ಪೆಸ್ಟಿಸೈಡ್ಸ್ ಬಂದಿರೋ. ಇದು ಇಸ್ ವೆರಿ ಸಿಂಪಲ್, ಕಮ್ಮಿ ರೇಟ್ ಅಲ್ಲೇ ಕಂಟ್ರೋಲ್ ಆಗ್ತದೆ. ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ ಡಾಕ್ಟ್ರೆ. ಈಗ ಇನ್ನೊಂದು ನಮ್ಮ ರೈತರಿಗೆ ಅನುಕೂಲವಾಗಿರುವಂತದ್ದು ಅಂತಂದ್ರೆ ಅಂಟು ಬಲೆಗಳು. ಅದು ಹಳದಿ ಅಂಟು ಬಲೆ ಇರಬಹುದು, ನೀಲಿ ಅಂಟು ಬಲೆ ಇರಬಹುದು. ಇವುಗಳಿಂದ ನಾವು ಕೀಟಗಳ ನಿರ್ವಹಣೆಯನ್ನ ಬಹಳ ಸರಳವಾಗಿ ಮಾಡಬಹುದು. ಅನೇಕ ರೈತರು ಇದರ ಅನುಭವ ಕೂಡ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಈ ಅಂಟು ಬಲೆ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಅದು ಏನಾಗಿರ್ತದೆ, ಕಲರ್ ಬ್ಲೂ ಕಲರ್, ಅದು ನೀಲಿ ಕಲರ್ ಪೇಪರ್ ಹಾಳೆ ತಗೊಂಡ್ಬಿಟ್ಟು, ಸ್ಪೆಷಲಿ ಪ್ಲಾಸ್ಟಿಕ್ ತಗೋಬೇಕದು. ತಗೊಂಡ್ಬಿಟ್ಟು ನಾವು ಕ್ಯಾಸ್ಟರ್ ಎಣ್ಣೆ ಹಚ್ಚಿ ಒಂದು ಹೊಲದಾಗೆ ಅಲ್ಲೊಂದು 1 ಎಕರೆಗೆ ಒಂದು ಬಹಳ ಆದ್ರೆ 8-10 ಹಾಕಿದ್ರೆ ಸಾಕು, ಅವೇ ಬಂದು ಅಂಟ್ಕೊಂಡು ಸಾಯ್ತಾವ. ಯಾಕಂದ್ರೆ ಅವು ಅದ್ರದ್ದು ಅದು ಲೈಫ್ ಸೈಕಲ್ ಏನಿರ್ತದೆ ಬಹಳ ಕಮ್ಮಿ ಇರ್ತಾವ. 20-25 ದಿವಸದಾಗೆ ಇರ್ತಾವ. 20 ದಿವಸ ತಿಳ್ಕೊ ಮತ್ತೆ ಮೊಟ್ಟೆ ಹಾಕ್ತಾವ, ಮತ್ತೆ ಅದ್ರ ಜನಸಂಖ್ಯೆ ಹೆಚ್ಚಾಗ್ತದೆ. ಹಿಂಗಾಗಿ ನಮ್ಮ ಬೆಳೆ ಬಾಧೆ ಆಗ್ಬಿಟ್ಟು ಲಾಸ್ ಆಗೋ ಚಾನ್ಸ್ ಇರ್ತದೆ. ಇದರಿಂದ ಏನಾಗ್ತದೆ, ಬಹಳ ನಾವು ಪೆಸ್ಟಿಸೈಡ್ ಸೇವ್ ಮಾಡಬಹುದು. ಮತ್ತು ಅಲ್ಲಿ ಅದು ಕೆಮಿಕಲ್ ಸ್ಪ್ರೇ ಮಾಡೋದು ಖರೀದಿ ಮಾಡೋದು ಬೇಕಾಗಿಲ್ಲ, ಸ್ಪ್ರೇ ಮಾಡೋದು ಬೇಕಾಗಿಲ್ಲ, ಲೇಬರು ಬೇಕಾಗಿಲ್ಲ. ಒಂದ್ ಕಡೆ ಹಚ್ಚಿಬಿಟ್ರೆ ಸಾಕು, ನಮ್ಮ ಕಣ್ಣಿಗೆ ಕಾಣ್ತಾವ, ಬಂದು ಮೆತ್ಕೊಂಡು ಮೆತ್ಕೋತಾವ ಅಂಟ್ಕೋತಾವೆ. ಸೊ ಬ್ಲೂಗೆ ನಾವು ಸ್ಟಿಕ್ಕಿ ಟ್ರ್ಯಾಪ್ ಅಂದ್ರೆ ಥ್ರಿಪ್ಸ್ಗೆ ನಾವು ಯೂಸ್ ಮಾಡಬಹುದು. ಹಳದಿ ಕಲರ್ಗೆ ವೈಟ್ ಫ್ಲೈ ಅಂತ ಬಿಳಿ ನೋಣ ಮತ್ತೆ ಎಫಿಡ್ಸ್ ಏನಂತ ಮತ್ತೆ ಜಿಗಿ ಹುಳಕ ನಾವು ಯೂಸ್ ಮಾಡಬಹುದು. ಹಳದಿ ಮತ್ತೆ ಬ್ಲೂ ಇವೆರಡು ಬಿಟ್ಟು ಸಾಕು. ಥ್ರಿಪ್ಸ್ ಬ್ಲೂ ಕಲರ್ಗೆ ಥ್ರಿಪ್ಸ್ ಬರ್ತದೆ. ಯೆಲ್ಲೋ ಕಲರ್ ಅಂದ್ರೆ ಬಿಳಿ ನೋಣ ಮತ್ತೆ ಹೇನು ಎಫಿಡ್ಸು ಮತ್ತೆ ಇನ್ನೊಂದು ಜಿಗಿ ಹುಳ, ಅದು ಮಾವಿನ ಹಣ್ಣಲ್ಲಿ ಮಾವಿನ ಹಣ್ಣು ಆಗಿರ್ಬೋದು ಅಥವಾ ಬೆಂಡೆಕಾಯಲ್ಲಿ ಬರುವಂತ ಒಂದು ಜಿಗಿ ಹುಳ ಆಗಿರ್ಬೋದು. ಅಯ್ಯೋ ಇಟ್ಸ್ ವೆರಿ ಸಿಂಪಲ್, ಎಲ್ಲ ಕಡೆ ಸಿಗ್ತಾವು. ತಂದು ಪೇಂಟ್ ಹಚ್ಚಿ, ಅದು ಪೇಂಟ್ ಏನ್ ಬೇಕಾಗಿಲ್ಲ, ಕ್ಯಾಸ್ಟರ್ ಆಯಿಲ್ ಅಥವಾ ಯಾವ್ದೇ ಜಿಗಿ ಪದಾರ್ಥ ಹಚ್ಚಿದ್ರೆ ಸಾಕು, ತಾನಾಗೆ ಅವು ಬಂದು ಬೀಳ್ತಾವ, ನಾವು ಕಣ್ಣಿಲ್ಲಿ ನೋಡ್ಬೋದು ಅವು. ಸೊ ಇದರಿಂದ ನಾವು ಸ್ವಲ್ಪ ಮಟ್ಟಿಗೆ 30-40% ನಾವು ಪೆಸ್ಟಿಸೈಡ್ ಅನ್ನ ಕಮ್ಮಿ ಮಾಡಬಹುದು. ಅಂದ್ರೆ ಇದು ಒಂದೇ ಮಾಡೋದ್ರಿಂದ ಎಲ್ಲ ಆಗ್ತಾವ ಅಂತಲ್ಲ, ಇದ್ರ ಜೊತೆ ಫೆರ್ಮೋನ್ ಟ್ರ್ಯಾಪ್ ಆಗ್ಬಹುದು, ಇದು ಅಂಟು ಬಲೆ ಆಗಿರ್ಬೋದು, ಅಥವಾ ಹೊಲದಾಗ ಬಾರ್ಡರ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ನಾವು ಮೋಹಕ ಬೆಳೆ ಅಂತ ಇನ್ನು ಬರ್ತಾವ, ಈಗ ಚೆಂಡು ಹೂವು ಆಗಿರ್ಬೋದು, ಅವು ಬೆಳೆದ್ರಿಂದ ಮೇನ್ ನಾವು ಹೊಲದ ಬೆಳೆಯಲ್ಲಿ ಬೆಳೆ ಏನ್ ಬೆಳೆದಿರ್ತೀವಿ ಅಲ್ಲಿ ಹೋಗೋದ್ಕಿಂತ ಈ ಚೆಂಡು ಹೂವಿಗೆ ಅವು ಜಾಸ್ತಿ ಇಷ್ಟಪಟ್ಟು ಆ ಕಡೆ ಬರ್ತಾವ, ಬಂದು ಅಲ್ಲೇ ಅವನ್ನೇ ಹಾಳು ಮಾಡ್ತಾವ. ಇವನ್ ಅವ್ ತಗೊಂಡು ನಾವು ಕಿಲ್ ಮಾಡಕ್ಕೂ ಈಸಿ ಆಗ್ತದೆ, ಕಂಟ್ರೋಲ್ ಮಾಡಕ್ಕೂ ಈಸಿ ಆಗ್ತದೆ. ಇವನ್ ಯೂಸ್ ಮಾಡೋದ್ರಿಂದ ನಾವ್ ಇಲ್ಲಿ ಏನಾಗ್ತದೆ, ಓವರ್ ಆಲ್ ನಾವು ನೋಡಿದಾಗ ನಾವು ಪೆಸ್ಟಿಸೈಡ್ ಯೂಸ್ ಮಾಡಲ್ಲ, ದುಡ್ಡು ಕಮ್ಮಿ ಆಗ್ತದೆ ಮತ್ತೆ ಆರೋಗ್ಯದ ಮೇಲೂ ನಮ್ಗೆ ಒಳ್ಳೆ ಒಂದು ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ಬೋದು. ಅಂಟು ಬಲೆಗಳ ಮೇಲೆ ಏನು ಖರ್ಚಾಗ್ತಾ ಅಂತೀರಿ? ಅಂಟು ಬಲೆ ಖರ್ಚೇನಿಲ್ಲ, ಅವು 10 ರೂಪಾಯಿಗೆ ಒಂದ್ ಸಿಗ್ತಾವ್ರಿ. ಒಂದ್ ಎಕರೆಗೆ ಒಂದು ಎಂಟತ್ ಹಾಕಿದ್ರೆ ಒಂದು ಅದು ಬಹಳ ಕಾಸ್ಟ್ಲಿ ಇತ್ತು, ಅದನ್ನ ಮತ್ತೆ ರೀಯೂಸ್ ಮಾಡಬಹುದು ನಾವು. ಅದನ್ನ ಯೂಸ್ ಮಾಡಿದ ನಂತರ ಮತ್ತೆ ಒಂದು 1 ತಿಂಗಳು ಆದ ನಂತರ ಮತ್ತೊಂದ್ಸಲ ಔಡಲ ಎಣ್ಣೆ ಹಚ್ಚಿದ್ರೆ ಮತ್ತೊಂದ್ಸಲ ಯೂಸ್ ಮಾಡಬಹುದು. ಮತ್ತೆ ಬೇಗ ತಿರುಗಿ ನಾವು ಖರೀದಿ ಮಾಡುವಂತದ್ದು ಇಲ್ಲಿ ಅವಶ್ಯಕತೆ ಇರುವುದಿಲ್ಲ ಸರ್. ಅಂದ್ರೆ ನಾವು ನಮ್ಮ ಹೊಲದೊಳಗೆ ಯಾವತ್ತು ಅಂಟು ಬಲೆಗಳನ್ನ ಇಟ್ಟಿದ್ರೆ ಹಚ್ಚತಾ ಇದ್ರೆ ಕೀಟಗಳನ್ನ ನಾವು ಸರಳವಾಗಿ ನಿರ್ವಹಣೆ ಮಾಡಬಹುದು ಅಂತೀರಿ? ಎಸ್ ಸರ್, ಸ್ಪೆಷಲಿ ಇವು ರಸ ಹೀರೋ ಕೀಟಗಳು ಇವು ಈ ಅಂಟು ಬಲೆಗಳು ಯೂಸ್ ಆಗ್ತವೆ. ಯಾಕಂದ್ರೆ ಅವು ರಸ ಹೀರೋ ಕೀಟಗಳು ಬಂದೇ ಬರ್ತವೆ. ಯಾವುದೇ ಒಂದು ನಮ್ದು ಒಂದು ಪ್ಲಾಂಟ್ ಇದ್ದಾಗ ಅವು ಎಳೆ ಒಂದು ಸ್ಟೇಜಲ್ಲಿ ಅದ್ರದ್ದು ಸ್ಟೇಜಲ್ಲಿ ಇವು ಹುಳಗಳು 100% ಬಂದೇ ಬರುವಂತ ಚಾನ್ಸ್ ಇರ್ತದೆ. ಮತ್ತು ಅವು ಬಂದ್ರು 1-2 ಬರೋದಿಲ್ಲ, ಅವು ಪಾಪ್ಯುಲೇಷನ್ 1000 ಇರ್ತದ. ಸೊ ಹಂಗಾಗಿ ಅವು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಮಟ್ಟಿಗೆ ನಾವು ಅದನ್ನು ನಿಯಂತ್ರಣ ಮಾಡಬಹುದು ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರೇ, ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ನಮ್ಮ ರೈತ ಬಾಂಧವರಿಗೆ ತಾವು ತಮ್ಮ ನಂಬರ್ ಅನ್ನು ಕೊಡ್ತೀರಿ? ಹಾ ಎಸ್ ಸರ್, ನಮ್ಮ ನಂಬರ್ ಬಂದ್ಬಿಟ್ಟು 9035-6288-29. ಆತ್ಮೀಯರೇ, ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ ನಂಬರ್ ಹೇಳಿದ್ದಾರೆ ಅದನ್ನ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9-0-3-5-6-2-8-2-9 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಮೋಹಕ ಬಲೆ ಇರಬಹುದು, ಅಂಟು ಬಲೆ ಇರಬಹುದು, ಅಥವಾ ಕೀಟ ನಿರ್ವಹಣೆ ಬಗ್ಗೆ ತಮ್ಮ ಸಮಸ್ಯೆಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೇಳಬಹುದು. ಒಳ್ಳೇದು ಡಾಕ್ಟರ್ ರಾಜ್ಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಮೋಹಕ ಬಲೆಗಳು ಮತ್ತು ಅಂಟು ಬಲೆಗಳ ಬಗ್ಗೆ ಸಾಕಷ್ಟು ಆಸಕ್ತಿದಾಯಕವಾದಂತಹ ಮಾಹಿತಿಯನ್ನ ತಾವು ನೀಡಿದ್ದೀರಿ. ಮೋಹಕ ಬಲೆಗಳನ್ನ ಮತ್ತು ಅಂಟು ಬಲೆಗಳನ್ನ ಉಪಯೋಗ ಮಾಡೋದ್ರಿಂದ ನಾವು ರಾಸಾಯನಿಕಗಳ ಮೇಲೆ ನಮ್ಮ ಅವಲಂಬನೆ ಏನದ ಅದು ಬಹಳಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. 50%-ಕ್ಕಿಂತಲೂ ಹೆಚ್ಚು ಕಡಿಮೆ ಮಾಡಬಹುದು. ಅಂದ್ರೆ ಅರ್ಧಕರ್ಧ ನಮ್ಮ ಖರ್ಚನ್ನ ಅಲ್ಲಿ ಉಳಿಸಬಹುದು. ಅಂಟು ಬಲೆಗಳ ಮೇಲೆ ನಾವೇನು ಖರ್ಚು ಮಾಡ್ತಾ ಇದ್ದೀವಿ, ಮೋಹಕ ಬಲೆಗಳ ಮೇಲೆ ನಾವೇನು ಖರ್ಚು ಮಾಡ್ತಾ ಇದ್ದೀವಿ ಅದು ಬಹಳ ಕಡಿಮೆ ಅಂತ ಹೇಳಿ ಇಲ್ಲಿ ತಾವು ಹೇಳಿದ್ದೀರಿ. ಅದು ನಮ್ಮ ರೈತರಿಗೆ ಬಹಳ ಆಶಾದಾಯಕವಾದಂತಹ ಒಂದು ಸುದ್ದಿ ಅಂತ ಹೇಳ್ಬಹುದು. ಅದರ ಜೊತೆಗೆ ವಿಷಮುಕ್ತವಾದಂತಹ ಒಂದು ಆಹಾರ ಉತ್ಪನ್ನ ಮಾಡುವಂತಹ ಒಂದು ನಿಟ್ಟಿನೊಳಗೆ ಬಹಳ ಒಂದು ಒಳ್ಳೆಯ ಕ್ರಮ ಅನ್ನುವಂತಹ ವಿಚಾರ ಇದರಿಂದ ಸಾಬೀತಾಗ್ತದೆ. ಈ ವಿಷಯವನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಜ್ಞವಾಣಿಯೊಳಗ ಇಲ್ಲಿ ತನಕ. ಕೀಟಗಳ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳು, ಈ ಕುರಿತು ಬೀದರ್ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಾಜ್ಕುಮಾರ್ ಎಂ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ರೋಳಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಏನ್ ಮಾಡ್ಲಿದ್ದೇವ? ಏನಪ್ಪ ಇವೇ ಒಂದ್ ಸ್ವಲ್ಪ ಏನಾರ ಕೆಲಸ ಗಿಲ್ಸ ಇರ್ತಾವಲ್ಲಪ್ಪ ಮನ್ಯಾಗ. ಮನೆ ಅಂದ ಮೇಲೆ ಏನ್ ಸುಮ್ಮ ಕೊಡ್ಲಿಕ್ಕೆ ಆಗಂಗಿಲ್ಲ ನೋಡ. ಒಂದರ ರಾಜಣ್ಣನ ಕೆಲ್ಸಕ್ ಬಂದ್ ಕೆಲಸ ಮಾಡ್ತೇನೆ. ನಿಂದೇನ್ ಕೆಲ್ಸ ಇತ್ತಪ್ಪ ಅಂತದು? ಏನ್ ಕೆಲ್ಸ ಇತ್ತು? ಏನಾರ ಹೇಳಿದ್ದೆ ನನಗ? ಏನಿಲ್ಲ ಹೇಳಿಲ್ಲ. ಈಗ ಹೇಳವಿದ್ದೀನಿ. ಹೇಳವಿದ್ದೀನಿ ಹೇಳು ನೋಡಮ್ಮ. ಅಂತ ಏನದ ಕೆಲಸ? ಏನಿಲ್ಲ, ಮನೆ ಬಿಟ್ಟು ಬಳತ್ತಾಯ್ತಾ? ಹೌದಾ? ಅದು ಹಸಿವಾಗ್ಯದ ಹಸಿವಾಗ್ಯದ ಬರುತ್ತಲೇ ಹಸಿವಾಗ್ಯದ. ಹಂಗಾರ ಏನಾರ ಬೇಕು ನಿನಗೆ ತಿನ್ಲಿ? ಬೇಕು. ಆದ್ರೆ ಏನ್ ಬೇಕು ಅಂತಂದ್ರ ನನಗ ದೋಸೆ ತಿನ್ಬೇಕಾಗ್ಯದ. ದೋಸೆ ತಿನ್ಬೇಕಾಗ್ಯದ? ಹಂಗಂದ್ರ ಅರ್ಜೆಂಟ್ ಒಳಗ್ ದೋಸೆ ಬೇಕಾಗ್ಯದ ಅಂತಂದ್ರ ನೋಡಪ್ಪ, ಈ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಡ್ತೀನಿ ನೋಡ್ಬೇಕಾರ. ಗೋಧಿ ಹಿಟ್ಟಿನ ದೋಸೆ? ಅದೇನ್ ಚಪಾತಿ ತಿಂದಂಗ ಆಗ್ತದ? ಏ ಹಂಗಲ್ಲ, ಅದು ದೋಸೆ ಅಂತ ಎದಕ್ಕಂತಾರಪ್ಪ? ಚಪಾತಿ ದೋಸೆ ಅಂತಾರೇನೆ? ಅಂತಾರೆ ಚಪಾತಿ ಹಿಟ್ಟೇನೆ ಹಚ್ಚಿ ಮೇಲೆ ಹಾಕಿ ದೋಸೆ ತಗೋ. ಅಲ್ಲ ಅಲ್ಲ ಅಲ್ಲ, ದೋಸೆ ಹಿಟ್ಟಿನ ಹಂಗೇನೆ ಮಾಡ್ಕೊಂಡು ಅದು ದೋಸೆ ಹಾಕ್ಬೇಕಪ್ಪ. ಅಲ್ಲ ಹೆಂಗ್ ಮಾಡ್ತೀವಳು? ಏನ್ ಬಹಳ ಸರಳ. ಇವತ್ತೊಂದಿಷ್ಟು ನೀ ಮಾಡಾಕ್ತಿ, ಮತ್ ನಾಳೆ ತಿನ್ಬೇಕಂದ್ ಮತ್ತು ಬಂದ್ರೆ ನೀ ಮಾಡ್ತೀನಿ? ಇಲ್ಲ, ಮಾಡ್ಕೊಂಡು ತಿನ್ಬೇಕಾಗ್ತದ ಬಿಡು. ಗೋಧಿ ಹಿಟ್ಟು ತಗೋಬೇಕಪ್ಪ, ಚಾಳಿಸ್ಕೊಂಡು ಅದಕ್ಕ ದೋಸಾ ಹಿಟ್ಟಿನ ಹದ ಏನಿರ್ತದಲ್ಲ ಅದ್ರ ತಕ್ಕಂಗ ನೀರ್ ಹಾಕಿ ಕಲಸಿ ಬಿಡ್ಬೇಕು ಅದನ್ನ. ಬರೀ ಗೋಧಿ ಹಿಟ್ಟ? ಗೋಧಿ ಹಿಟ್ಟ. ಮತ್ತ ಅದ್ರ ಮತ್ತೇನ್? ಅದಕ್ಕ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಬೇರೆ ಹಿಟ್ಟ? ದೋಸಾ ಹಿಟ್ಟಿಗೆಲ್ಲ ಹಾಕಿರ್ತದಲ್ಲಪ್ಪ, ಬೇರೆ ಹಿಟ್ಟೇನು ಬೇಕಾಗಂಗಿಲ್ಲ ಇದಕ್ಕ. ಬರೀ ಗೋಧಿ ಹಿಟ್ಟು ಒಂದೇ, ಒಂದಿಷ್ಟು ಉಪ್ಪು ಹಾಕ್ಬೇಕು. ಇದ್ರ ಒಂಚೂರ್ ಮೊಸರ ಮಜ್ಜಿಗೆ ಏನಾರ ಹಾಕ್ಬೋದು ಒಂಚೂರು ಹುಳಿ ಆಗ್ಲಿಕ್ಕೆ ಅಂತಂದ. ಆಯ್ತು, ಒಂದ್ ಹತ್ತು ನಿಮಿಷ ನೆನೆಸ್ಬೇಕು. ಹಿಂಗ್ ಒಂಚೂರು ಮಾತಾಡೋದಕ್ಕೂ ಬರೋದ್ರದಾಗ ನೆಂದ್ ಬಿಡ್ತದೆ ನಾ ಹಾಕಿ ಬಂದ್ರಿ. ಈಗ ಆಯ್ತು, ದೋಸಾ ಹಂಚಿನ ಮೇಲೆ ದೋಸಾ ಹಾಕೋದು ಕೊಡೋದು. ಚಟ್ನಿ ಗಿಟ್ಟಿ ಮಾಡ್ದೆ? ಚಟ್ನಿ ಅಂತೂ ಮನೆಗೆ ಇದ್ದೇ ಇರ್ತದಲ್ಲಪ್ಪ, ಶೇಂಗಾ ಚಟ್ನಿ. ಅಲ್ಲ ಮತ್ತೆ ಅದೇ ಕೊಬ್ಬರಿ ಚಟ್ನಿ ಬೇಕು ಅಂದ್ರೆ ಕೊಬ್ಬರಿ ಚಟ್ನಿನೂ ಮಾಡ್ತೀನಿ. ಅಲ್ಲ ಮತ್ ಚಟ್ನಿ ಏನ ದಿಢೀರ್ ಅಂತ ತಯಾರು ಮಾಡಿ ಅವನ ತಿಕ್ಕೊಂಡೆ. ದಿಢೀರ್ ಅಂತ ತಯಾರಾಗೋದ್ರೆ ಶೇಂಗಾ ಚಟ್ನಿ ನೋಡ. ಶೇಂಗಾ ಚಟ್ನಿ ಮೊಸರು ಹಾಕದ? ಆಯ್ತು, ಒಗ್ಗರಣೆ ಕೊಟ್ಟು ಬಿಟ್ರೆ ಮುಗುದಾಯ್ತದ. ಆದ್ರೆ ಶೋಭಕ್ಕ ಇನ್ನೊಂದು ನಾನ್ ಹಿಂಗ ಹೇಳ್ತೇನೆ ದೋಸೆ ಮಾಡೋದು. ಏನದು? ಏನಂತಂದ್ರ ಈ ಜೋಳದ ದೋಸೆ ಮಾಡೋದು. ಜೋಳದ ದೋಸೆ ಹಿಟ್ಟಿನಿಂದ? ಹಿಟ್ಟಿನಿಂದ ಅಂತಂದ್ರೆ ಜೋಳ ನೆನೆಸಿ ದೋಸೆ ಮಾಡೋದು. ಇದು ಯಾಕೆ ಹೇಳಿದ್ದೀನಿ ಅಂತಂದ್ರ, ಈಗ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಊರೊಳಗೂ ಎಲ್ಲರೂ ದೋಸೆ ಮಾಡಿರ್ತಾರೆ. ಹೌದು, ಇಲ್ಲಂತ ಎಲ್ಲರೂ ಮಾಡ್ತಾರೆ. ಹೌದು, ಎಲ್ಲರ ಮನೆಗೂ ಮಿಕ್ಸರ್ ಅದಾವ, ಎಲ್ಲರೂ ದೋಸೆ ಮಾಡ್ತಾರೆ. ಆದ್ರೆ ಎಲ್ಲರೂ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಅಕ್ಕಿ ಉದ್ದಿನ ಬೇಳೆ ಇದು ಹಾಕೆ ಮಾಡುವಂತದ್ದು. ದೋಸೆ ಅಂದ್ರೆ ಇವೆರಡ ಸಾಮಾನ್ಯ ಮಾಡ. ಇನ್ನು ಮುಂದೆ ಹೆಸರಿಟ್ಟಿಂದ ಮಾಡ್ತಾರ, ಬೇರೆ ಬೇರೆ ಮಾಡ್ತಾರ, ನೂರ ಎಂಟು ದೋಸೆಗಳು ಬಂದವ. ಆದ್ರ ನಾ ಜೋಳದ ದೋಸೆ ಕೇಳಿಲ್ಲ. ನಾನು ಕೇಳಿಲ್ ಬಿಡಪ್ಪ, ನಿನ್ ಬಾಯಿಲೇ ಕೇಳಲಿಕ್ಕೆ. ಹೌದಿಲ್ಲ, ಅದಕ್ಕ ಇವತ್ತ ಇದೇ ಹೇಳ್ತೀನಿ, ಇದೇ ಮಾಡ್ಬಿಡ್ಬೇಕು ನೀ. ಏ ಈಗಿಂದ ಈಗ ಹೆಂಗ ಆಗ್ತದ ಅದು? ಜೋಳದ್ಲಿಂದ ಮಾಡ್ಬೇಕಂತಿದೀವಿ, ಮತ್ತೆ ಜೋಳದ್ಲಿಂದ ಬೀಸಿ ಮಾಡ್ಬೇಕಾ? ಹೆಂಗ್ ಮಾಡ್ಬೇಕು? ಮತ್ತೆ ಹೇಳ್ತೀನಿ ಕೇಳು. ಆದ್ರ ಇವತ್ತ ಗೋಧಿ ದೋಸೆ ತಿಂದು ಹೋಗ್ತೀನಿ, ಇವತ್ತನ ಹೇಳ್ದಂಗ ನೀ ಮಾಡು, ಮತ್ ನಾಳೆ ಬಂದು ಜೋಳ. ಆಯ್ತು, ಹೇಳಾರ ನೋಡೋಣ. ನೋಡ ಅಂದ್ರೆ ಏನ್ ನೋಡಕ್ಕಪ್ಪ, ಯಾಕಂತ ಹೇಳ್ತೀನಂದ್ರೆ ಜೋಳ ಅಂತಂದ್ರ ಎಲ್ಲದ ಜೋಳ ಅಂದ್ರೆ ಏನ್ರಿ, ನಮ್ಗೆ ಜೋಳದ ಬಗ್ಗೆ ಅಷ್ಟು ಇದು ಇಲ್ಲ. ದಿವಸ ಜೋಳ ಬೇಕು, ದಿವಸ ರೊಟ್ಟಿ ಬೇಕು. ಆದ್ರೆ ಅದ್ರೊಳಗೆ ಏನದ ಪೋಷಕಾಂಶಗಳು ಅನ್ನೋದನ್ನ ವಿಚಾರ ಮಾಡಿರೋದಿಲ್ಲ. ನೋಡು ಏನ್ ಹೇಳ್ತಾರೆ ವಿಜ್ಞಾನಿಗಳು ಅಂತಂದ್ರ, ಜೋಳದೊಳಗ ಪೊಟ್ಯಾಸಿಯಮ್ ಹೆಚ್ಚಿನ ಪ್ರಮಾಣದಾಗ ಇರ್ತದಂತ. ಪೊಟ್ಯಾಸಿಯಂ ನಮ್ಗೆ ಬೇಕು. ಮ್ಯಾಗ್ನೇಶಿಯಂ ಇರ್ತದಂತ, ರಂಜಕ ಇರ್ತದಂತ, ಕ್ಯಾಲ್ಸಿಯಂ ಇರ್ತದ. ನಮ್ಮ ಎಲ್ಲೂ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಬೇಕು. ಕಬ್ಬಿಣ, ಸತು, ಆಮೇಲೆ ಸೋಡಿಯಮು, ಸಸಾರ್ಜನಕ, ಇಷ್ಟೆಲ್ಲ ಜೋಳದಾಗ ಇರ್ತಾವಂತ. ಅಂದ್ರೆ ದೇಹದ ಆರೋಗ್ಯಕ್ಕೆ ಏನ್ ಬೇಕು ಅವೆಲ್ಲ ಅದಾವ. ಅದ್ರದಾಗ ಎಲ್ಲ ಅದಾವ. ರೊಟ್ಟಿಲಂತ ಸಿಕ್ಕೇ ಸಿಗ್ತದೆ. ಅದು ದಿವಸ ರೊಟ್ಟಿ ಉಂಡು ಬ್ಯಾಸರ ಆಗಿರ್ತದೆ. ಏನಾದ್ರು ಒಂದ್ ಚೇಂಜ್ ಬೇಕಲ್ವ? ಅದಕ್ಕೆ ಏನ್ ಹೇಳ್ತಾರೆ ಇವರು, ಒಂದು ಜೋಳ 3 ಕಪ್ ತಗೋಬೇಕು. ಉದ್ದಿನ ಬ್ಯಾಳಿ 1 ಕಪ್. ಅಪ್ಪಟ ಜೋಳ? ಹಾ, ಅಪ್ಪಟ ಜೋಳನೇ. ಜೋಳ ಅಪ್ಪಟ್ಟು 3 ಕಪ್, ಉದ್ದಿನ ಬ್ಯಾಳಿ. ಬ್ಯಾಳ್ಯಾರ ತಗೋ, ಅಪ್ಪಟಾರ ತಗೋ, ಹೆಂಗಾರ ತಗೊಂಡು ಏನ್ ಮಾಡಕಂತಂದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ. ಆಮೇಲೆ ಬೇಯಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬೇಕು. ಇದೇನ್ ಮಾಡಕಂತ ಮೊದಲ ನೆನೆ ಇಡ್ಬೇಕು. ಉಪ್ಪು ಹಾಕ್ಬೇಕು, ಬೇಯಿಸ್ಬೇಕು ಅಂದ್ರೆ ನೀವು ಉಪ್ಪು ಬೇಯಿಸ್ಕನ್ಫ್ಯೂಸ್ ಆಗಿಲ್ಲ ಅಂತ ಹೇಳಿ ನೆನಿಬೇಕು. ನೆನ್ ಮೇಲೆ ನಿಂಗೆ ಗುರುತಲ್ಲ ಅಕ್ಕಿ ಹೆಂಗ್ ನಾವು ನೆನೆ ಇಟ್ಟಿರ್ತೀವಿ ಹಂಗ ನೆನೆಸ್ಬೇಕು. ಒಂದ್ 5-6 ತಾಸು ನೆನೆಸಿದ ಮೇಲೆ ಅದು ರುಬ್ಕೋಬೇಕು ಸಣ್ಣಾಗಿ. ಅದೇ ಆ ದೋಸೆ ಇಟ್ಟು ರುಬ್ಬಿದಾಗ ಚಲೋ ಹೊತ್ತಾಗಿ ರುಬ್ಕೊಂಡು ಆಮೇಲೆ ಏನು ಅಂತಂದ್ರೆ ಅದ್ರ ಸ್ವಲ್ಪ ಉಪ್ಪು ಹಾಕಿ ಒಂದ್ ಸ್ವಲ್ಪ ಹೊತ್ತ ಬಿಡ್ಬೇಕಂತ ಒಂದ್ 1/2 ಗಂಟೆ. ಹೌದು, ಆಮೇಲೆ ದೋಸೆ ಮಾಡಿದ್ರೆ ಗರಿ ಗರಿ ಗರಿ ದೋಸೆ ಆಗ್ತದೆ, ಚಲೋ ಆಗ್ತವಂತ. ಅಂದ್ರೆ ಇವತ್ತಿದು ಗೋಧಿ ಹಿಟ್ಟಿಂದು ತಿಂದು ಹೋಗು, ನಾಳೆಗೆ ಬಾ, ಈಗ ನೆನೆ ಹಾಕ್ತೀನಿ ನಾನು ಅದನ್ನ. ನೆನೆ ಹಾಕಿ ನಾಳೆಗೆ ಮಾಡೋಣಂತ. ಇಬ್ರು ಕೂಡ ಗರಿ ಗರಿ ಆಗ್ತಾವ, ಮೆತ್ತಗಾಗ್ತಾವ, ನೋಡೋಣ ಅದನ್ನ. ಒಂದ್ ಮನಸ್ಸಿತ್ತು, ಮನಸ್ಸಿಲಿಂದ ನಾವ್ ಏನಾರ ಮಾಡಿದ್ವಿ ಅಂತಂದ್ರೆ ರುಚಿ ಬಹಳ ಆಗ್ತದ. ಶುಭಕ ಯಾವ್ದೇ ಒಂದು ಹೊಸದ್ ನಾವು ಮಾಡೋ ಮುಂದ ಸ್ವಲ್ಪ ಗರಿಗರಿ ಕಡಿಮೆ ಆಗ್ಬಹುದು ಅಥವಾ ಹಾರದು ಹೋಗ್ಬಹುದು ಏನೇ ಒಂದ್ ರೀತಿ ಆಗ್ಬಹುದು. ಅದೇ ಹದ ಗೊತ್ತಾಗಂಗಿಲ್ಲ ಮೊದ್ಲಿಗೆನೆ, ಹದಕ್ಕೆ ಬಂದ್ಮೇಲೆ ಗರಿ ತಾನೇ ಆಗ್ತದೆ ತಾನೇ ಆಗ್ತದೆ. ಹೌದು, ಅದು ನಿನಗೆ ಹೇಳ್ಬೇಕ ನಾನು. ಹೌದು, ದೋಸೆ ನಾವು ಬಾಳ ಚಂದ ಮಾಡ್ತೀವಪ್ಪ. ಹೌದಲ್ಲ, ಅದಕ್ಕೆ ಶೋಭಕ್ಕಂದು ಬೇರೆ ಬೇರೆ ತಯಾರ ಮಾಡೋ ದೋಸೆ ತಿಂದಿನ ಎಷ್ಟೋ ವರ್ಷಗಳ ತಿರ್ಕೊಂಡ್ ಗೋಧಿ ತಿಂದಿಲ್ಲ ನೀನ? ಗೋಧಿ ಒಂದ್ ತಿಂದಿಲ್ಲ ನೋಡಿ, ಅದ್ ಯಾಕೆ ಮೆತ್ತಗಾಗ್ತಾವ ಇವು? ಮೆತ್ತಗಾಗ್ತಾವ, ವಯಸ್ಸಾಗ್ಲಿಕ್ಕತ್ತಲ್ಲ. ಅದಕ್ಕೆ ನನಗೆ ವಯಸ್ಸಾಗ್ಯದಂತ ಅಲ್ಲ, ಆಗ್ಲಿಕ್ಕತ್ತದ ಅಂತ ಹೇಳಿಕತ್ತೀನಿ ನಾನು, ಇಬ್ಬರದ್ದು ಕೂಡ ಹೇಳಿಕತ್ತೀನಿ. ಆಯ್ತಾಯ್ತು, ವಯಸ್ಸಾಗ್ಯದಂದ್ರೆ ಆಗ್ಯದವ. ಹೌದು, ಎದಕ್ಕೆ ತಿಲ್ಲಿಕ್ಕೆ? ಅದ ಹಲ್ಲು ಬಿದ್ದಿಲ್ಲ ಮತ್ತ ನೀನ್ ಮೆತ್ತೆ ಮೆತ್ತೆ ಮಾಡೋ ವಯಸ್ಸ ದೇಹಕ್ಕಾಗ್ಯದಪ್ಪ, ಮನಸ್ಸಿ ಆಗಿಲ್ಲ. ಆಗಿಲ್ಲ ಆಗಿಲ್ಲ, ನೀನು ಗರಿ ಗರಿ ಮಾಡಿ ಹಾಕಿದ್ರು ತಿಂತೀನಿ, ಮೆತ್ತಗೆ ಮಾಡಿ ಹಾಕಿದ್ರು ತಿಂತೀನಿ. ಒಟ್ಟರೇನು ಒಳಗ್ ಹೋಗ್ಬೇಕು, ಒಳಗ್ ಎಂತದ್ ಹೋಗ್ಬೇಕು, ಪೋಷಕಾಂಶಗಳಿರುವಂತದನ್ನ ನಾವು ತಿನ್ಬೇಕು. ರಾಜಣ್ಣ ಇನ್ನೊಂದ್ ಹೇಳ್ತೀನಿ, ಈ ಗೋಧಿ ದೋಸೆ ಏನ್ ಮಾಡ್ತೀವಲ್ಲ ಇದಕ್ಕ ಮಾವಿನ ಹಣ್ಣಿನ ಸ್ವೀಕರಣೆ ಇರ್ಬೇಕ್ ನೋಡಪ್ಪ. ಓಹೋ, ಭಾರಿ ಟೇಸ್ಟ್ ಆಗ್ತದೆ ಇದಕ್ಕೆ. ಹೌದಿಲ್ಲ, ಅದ್ರ ಶಿವಾಗ ಇನ್ನೊಬ್ಬರ ಮನೆಗೆ ನಾವು ಹೋಗಿದ್ದ, ಅವರು ಹಿಂಗೆ ಮಾಡಿಕೊಟ್ಟಿದ್ರು. ಅವ್ರು ಏನಂದ್ರು ಅಂತಂದ್ರ, ಈ ಗೋಧಿ ಹಿಟ್ಟು ಒಂದ್ 75 ಭಾಗ, 25 ಭಾಗ ಕಡ್ಲಿ ಹಿಟ್ಟು ಹಾಕ್ಬೇಕಂತ. ಕಡ್ಲಿ ಹಿಟ್ಟು ಹಾಕಿ ಮಾಡಿದ್ರೆ ಅದ್ರ ಹಾಕಿದ್ರ ಇನ್ನೂ ಚಲೋ ಆಗ್ತದೆ. ಅದ್ರ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದೆ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಗರಿ ಗರಿ ಆಗ್ತಾವ್ರಿ ಅಂತಂದ್ರೆ. ಇದು ಮಾಡಿ ನೋಡಿ ನೀವು. ಇದು ಮಾಡಿಲ್ಲ ನಾನು, ಇದು ನಾಡ್ದು ಬರ್ತೀನಿ. ದೋಸಾ ಸಾಲೇನಿ ಹಂಗಾರ ಅದು ಸಪ್ತಾಹ ಅಂತ ನೋಡು. ಹೌದು ಹೌದು, ದೋಸಾ ಸಪ್ತಾಹ, ಸಪ್ತಾಹ ಮಾಡುದು. ಆಯ್ತು ಮಾಡೋಣ ಅಂತ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಇದರೊಳಗೆ ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಮತ್ತು ಶೋಭಾ ಆರ್ ಪಾಟೀಲ್. ಈಗ ಮಹಲಿಂಗ್ ಗುಂಡಪ್ಪಗೋಳ್ ಮತ್ತು ಸಂಗಡಿಗರಿಂದ ತತ್ವಪದಗಳು. ಮಹಲಿಂಗ್ ಗುಂಡಪ್ಪಗೋಳ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನ ಕೇಳ್ತಾ ಇದ್ದೀರಿ. ಕೇಳ್ರಿ ಇನ್ನೊಂದು ಪದ. ಮಾನವ ಜನ್ಮ ಮತ್ತೆ ಸಿಕ್ಕಿತೆ ನರಪ್ಪಯ್ಯ, ಸಿಂಹ ಜನ್ಮ ಮತ್ತೆ ಸಿಕ್ಕಿತೆ ನರಪ್ಪಯ್ಯ, ಗಾಂಧಿ ಸಂಸಾರ ಕಬಿಂದು ಕೆಟ್ಟಿರಪ್ಪಯ್ಯ, ಇಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಜನ್ಮ ಮತ್ತೆ ಸಿಕ್ಕಿತೆ ನರಪ್ಪಯ್ಯ, ಜನ್ಮ ಮತ್ತೆ ಸಿಕ್ಕಿತೆ ನರಪ್ಪಯ್ಯ. ಹರದಿರ ಮೋಹಕ್ಕಾಗಿ ಹರನ ಪೂಜೆ ಮಾಡದು ಬಿಟ್ಟು ಬರದೆ ನಿದ್ರೆ ಮಾಡಿ ನೀವು ಕೆಟ್ಟಿರಪ್ಪಯ್ಯ, ಹರದಿರ ಮೋಹಕ್ಕಾಗಿ ಹರನ ಪೂಜೆ ಮಾಡದು ಬಿಟ್ಟು ಬರದೆ ನಿದ್ರೆ ಮಾಡಿ ನೀವು ಕೆಟ್ಟಿರಪ್ಪಯ್ಯ, ಜನ್ಮ ಮತ್ತೆ ಸಿಕ್ಕಿತೆ ನರಪ್ಪಯ್ಯ, ಇಂಥ ಜನ್ಮ ಮತ್ತೆ ಸಿಕ್ಕಿತೆ ನರಪ್ಪಯ್ಯ. ಜನ್ಮ ಮತ್ತೆ ಸಿಕ್ಕಿದ್ದೇನಪ್ಪಯ್ಯ, ಜನ್ಮ ಮತ್ತೆ